ಶ್ರೀನಿವಾಸ, ಪರಶುರಾಮ ಅವತಾರದಲ್ಲಿ ಇನ್ನೊಂದು ಪಾಯಿಂಟ್ ಬಿಟ್ಟು ಹೋಗಿತ್ತು, ಈಗ ಸೇರಿಸ್ತಾ ಇದ್ದೀನಿ, ದಯಮಾಡಿ ಎಲ್ಲ ಸೇರಿಸ್ಕೋಬೇಕು. ಆ ಜಮದಗ್ನಿಗೆ ಅಂಥ ಅಪಮೃತಿ ಯಾಕೆ ಬಂತು, ಆ ಕಾರ್ತಿವೀರಾರ್ಜುನ ಮಕ್ಕಳಿಂದ ಸಂಹಾರ ಆಗುವಂಥ ಸಂದರ್ಭ ಯಾಕೆ ಬಂತು ಅಂತ ಕೇಳಿದ್ರೆ, ಪರಮಾತ್ಮನ ಶಾಸನ ಯಾರಿಗೂ ಬಿಟ್ಟಿದ್ದಲ್ಲ, ತಾನು ಪತ್ನಿಯಾಗಿರ್ತಕ್ಕಂಥ ರೇಣುಕೆಯನ್ನು ಮಕ್ಕಳಿಂದ ಸಂಹಾರ ಮಾಡಿಸಿದ್ದಲ್ಲ, ಆ ಕಾರಣಕ್ಕಾಗಿ ಇವನಿಗೂ ಅಂಥದೇ ಸಂಹಾರ ಆಗುವಂಥ ಒಂದು ಪರಿಸ್ಥಿತಿ ಬಂತು ಅಂತ ಶಾಸ್ತ್ರಕಾರ ನಮಗೆ ತಿಳಿಸ್ಕೊಡ್ತಾರೆ. ಅಂದರೆ ನಾವು ಯಾವ ರೀತಿಯಾಗಿ ಏನೆಲ್ಲ ದುಷ್ಟ ಕಾರ್ಯಗಳನ್ನು ಮಾಡಿರ್ತೀವೋ, ಮಾಡಬಾರದನ್ನು ಮಾಡಿರ್ತೀವೋ, ಅದೇ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಅನುಭವಿಸುವಂಥ ಪ್ರಸಂಗ ಜಮದಗ್ನಿಯಲ್ಲೋ. ಅಂದರೆ ರೇಣುಕಾದೇವಿಯನ್ನು ಸಂಹಾರ ಮಾಡಿಸಿದ್ದಕ್ಕಾಗಿ ತಾನೂ ಕೂಡ ದುಷ್ಟ ದೈತ್ಯರಿಂದ ಸಂಹಾರ ಆಗುವಂಥ ಸಂದರ್ಭ ಬಂತು ಅಂತೇಳಿ ಅದನ್ನು ಶಾಸ್ತ್ರಕಾರ ನಮಗೆ ತಿಳಿಸಿಕೊಡ್ತಾರೆ.